ಆಕಾಶವಾಣಿ ಹೊಸಪೇಟೆ. ಕೃಷಿ ಸಹಕಾರ ಹಾಗೂ ರೈತ ಕಲ್ಯಾಣ ಮಂತ್ರಾಲಯ ಪ್ರಸ್ತುತಪಡಿಸುವ ಕಾರ್ಯಕ್ರಮ ಕಿಸಾನ್ ವಾಣಿ ಗ್ರಾಮಾಂತರಂಗ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರೆಯು ಆಗದು ನಿರಾಸರೆ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಈ ದಿನದ ಕಿಸಾನ್ ವಾಣಿ ಗ್ರಾಮಾಂತರಂಗದೊಳಗ ನುಗ್ಗೆ ಬೆಳೆ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣದ ಗ್ರಾಮದ ಚಂದ್ರಪ್ಪ ಶಿಗೇನಹಳ್ಳಿ ಅವರೊಂದಿಗೆ ಸಂದರ್ಶನವನ್ನು ಕೇಳಿ. ನಮಸ್ಕಾರ ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ. ನಮ್ಮ ಇಂದಿನ ಕಾರ್ಯಕ್ರಮದಲ್ಲಿ ವಿಜಯನಗರ ಜಿಲ್ಲೆ ಹಗರಿಬೊಮ್ಮನಹಳ್ಳಿ ತಾಲೂಕಿನ ಹಂಪಪಟ್ಟಣ ಗ್ರಾಮದ ರೈತರಾಗಿರ್ತಕ್ಕಂಥ ಚಂದ್ರಪ್ಪ ಸೀಗನಹಳ್ಳಿ ಇವರು ನಮ್ಮ ಜೊತೆಗಿದ್ದಾರೆ. ವಿಶೇಷವಾಗಿ ನುಗ್ಗೆ ಬೆಳೆಯನ್ನು ಮಾಡ್ತಾ ಇದ್ದಾರೆ. ಅದು ಒಂದು ಲಾಭದಾಯಕವಾಗಿರ್ತಕ್ಕಂಥ ಬೆಳೆ, ಜೊತೆಗೆ ಪಾರಂಪರಿಕವಾಗಿರ್ತಕ್ಕಂಥ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಅವರು ತಮ್ಮ ಕೃಷಿಯ ಅನುಭವಗಳನ್ನ ಇವತ್ತು ನಮ್ಮೊಂದಿಗೆ ಹಂಚಿಕೊಳ್ತಿದ್ದಾರೆ. ನಮಸ್ಕಾರ ಚಂದ್ರಪ್ಪರೇ. ನಮಸ್ಕಾರ ಸರ್. ಚಂದ್ರಪ್ಪರ ಸ್ವಂತ ಊರು ಹಂಪಾಪಟ್ಟಣ ಸರ್, ಹಗರಿಬೊಮ್ಮನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ. ಸೀಗನಹಳ್ಳಿ ಅಂದ್ರೆ ಏನು? ಸೀಗನಹಳ್ಳಿ ಅಂದ್ರೆ ನಮ್ ತಾತ ಅವರು ಅಲ್ಲಿಂದ ಅದೇನೋ ಎಷ್ಟು ತಲೆಮಾರುಗಳಿಂದ ಬಂದಾರ ಗೊತ್ತಿಲ್ಲ, ಬಟ್ ಸೀಗನಹಳ್ಳಿ ಮನೆ ಅಡ್ರೆಸ್. ಬಟ್ ಅಲ್ಲಿಂದಾನೆ ನಿಮ್ಮ ಪೂರ್ವಿಕರು ಎಲ್ಲರೂ ಸೀಗನಹಳ್ಳಿ ಅವರೇ? ಹೌದು. ಈಗಲೂ ಅಲ್ಲಿ ಸಂಬಂಧಗಳು ಇದಾವೆ. ಯಾರ್ಯಾರಿದ್ದಾರೆ ಅಲ್ಲಿ ಈಗ? ಅಲ್ಲಿ ನಮ್ಮ ತಾತನ ಕಡೆಯವರು ಇದಾರೆ, ಹೋಗೋದು ಬರೋದು ಇದೆ ಸರ್. ಇದು ಆಬಂಧ ಇದೆ. ಸೊ ಇಲ್ಲಿ ಸೀಗನಹಳ್ಳಿಯವರು? ನೀವು ಸೀಗನಹಳ್ಳಿ. ಈಗ ಚಂದ್ರಪ್ಪನವರು ಮೂಲತಃ ಕೃಷಿಕರ ಅಥವಾ ಬೇರೆ ಏನಾದ್ರು ವ್ಯವಹಾರ ಇದು ಏನಾದ್ರು? ಮೂಲತಃ ಕೃಷಿಕರು, ತಂದೆಯವರಿಂದ ಮೂಲತಃ ಕೃಷಿಕರು. ಇವಾಗ ಇತ್ತೀಚಿನ ದಿನಗಳಲ್ಲಿ ಹೊರಗಡೆ ವ್ಯವಹಾರಗಳು. ಏನೇನು ಮಾಡ್ತೀರಿ ಕೃಷಿ ಅಲ್ಲದೆ ಬೇರೆ ಏನಿಲ್ಲ? ಕೃಷಿ ಅಲ್ಲದೆ ನಾವು ಕೃಷಿ ಹೊರತುಪಡಿಸಿ ಏನೋ ಫ್ರೀ ಇರ್ತೀವಲ್ಲ, ಕಾರ್ಗಳು ವ್ಯವಹಾರ ಮಾಡಿ ಬ್ರೋಕರೇಜ್ ತರ. ಅದೇ ಕಾರು ಬೇಕಂದ್ರೆ ತೋರಿಸೋದು, ಖರೀದಿನೂ ಮಾಡ್ತೀವಿ, ಇದನ್ನು ಮಾಡ್ತೀವಿ. ಶೋರೂಮ್ ಕಾರ್ಗಳು ಅಥವಾ ಸೆಕೆಂಡ್ ಹ್ಯಾಂಡ್ ಕಾರ್ಗಳು? ಇದು ಹೆಂಗೆ ನಿಮ್ಗೆ ಬೆಳೀತು ಅಂತ? ಇಲ್ಲ, ಅದು ನಮ್ಮ ಒಬ್ರು ಸ್ನೇಹಿತರಿದ್ರು, ಆ ಸ್ನೇಹಿತರಿಂದ ನಾವು ಅವ್ರ ಜೊತೆಗೆ ಓಡಾಡ್ತಾ ಇದ್ವಿ. ಬೆಂಗಳೂರಿಗೆ ಹೋಗಣ ಬಾ, ಹೈದ್ರಾಬಾದ್ಗೆ ಹೋಗಣ, ಹುಬ್ಳಿಗೆ ಹೋಗಣ, ಈ ತರ ಕರ್ಕೊಂಡು ಹೋಗ್ತಾ ಇದ್ರ. ಅವರಿಂದ ವರ್ಷನ 6 ತಿಂಗಳು ಓಡಾಡಿ ಓಡಾಡಿ ಅದು ನಮಗೆ ಲಿಂಕ್, ಚೈನ್ ಲಿಂಕ್. ಅದು ನಮಗೆ ಅದು ಗೊತ್ತಿರ್ಲಿಲ್ಲ, ಅದು ಐಡಿಯಾ ಇರ್ಲಿಲ್ಲ ನಮ್ಗೆ. ಅವ್ರು ನೋಡಿ ನೋಡಿ ಯಾವ ತರ ಏನು, ಯಾವ ತರ ಮಾತಾಡ್ಬೇಕು, ಯಾವ ತರ ವ್ಯವಹಾರ ಮಾಡ್ಬೇಕು ಅನ್ನೋದು ಅವ್ರ ನೋಡಿ ನೋಡಿ ತಿಳ್ಕೊಂಡಿ ನಾವು. ಯಾರಿಗಾದ್ರೂ ಕಾರ್ ಬೇಕಂದ್ರೆ ಎಲ್ಲೆಲ್ಲಿಂದ ನೀವು ಲಿಂಕ್ ಗಳನ್ನ ಹಚ್ಕೊಡ್ಬೋದು ಅಂತ? ಸರ್ ನೋಡಿ, ಬೆಂಗಳೂರು ಇರ್ಬೋದು, ಮೈಸೂರು ಇರ್ಬೋದು, ಹುಬ್ಳಿಯಿಂದ ಇರ್ಬೋದು, ಮಂಗಳೂರು, ಶಿವಮೊಗ್ಗ, ಆಲ್ ಕರ್ನಾಟಕ ನಮಗೆ ಚೈನ್ ಲಿಂಕ್ ಸರ್ ಇವು ಪ್ರೆಸೆಂಟ್. ಆದ್ರೂ ಇಲ್ಲೇ ಕೂತಲೇ ವ್ಯವಹಾರ ಕೂತಲೇ ಮಾಡ್ತೀವಿ ಸರ್, ಭೂಮಿ ಒಳಗೆ ಕೆಲಸ ಮಾಡ್ಕೊಂತಾನೆ ವ್ಯವಹಾರ ಮಾಡ್ತೀವಿ. ಅದೇನು ಕಾರ್ ಫೋಟೋಗಳು ಹಾಕ್ಬಿಡ್ತಾರೆ? ಫೋಟೋಗಳು ಇರ್ತವೆ ಸರ್, ಗ್ರೂಪ್ ಇರ್ತಾವೆ, ಲಿಂಕ್ ಇರ್ತಾವೆ, ಒಂದ್ಸರಿ ಎರಡು ಸರಿ ಮುಖ ಪರಿಚಯ ಇರುತ್ತೆ, ವ್ಯವಹಾರಗಳು ಟ್ರಾನ್ಸಾಕ್ಷನ್ ಮಾಡ್ತೀವಿ. ಆ ಒಂದು ವಿಶ್ವಾಸದ ಮೇಲೆ ಕಾರ್ಗಳು ಖರೀದಿ ಮಾಡ್ತೀವಿ. ಕಂಡೀಷನ್ಸ್ ಎಲ್ಲ ನಿಮ್ಗೆ ಗೊತ್ತಾಗ್ತದೆ, ನಾವು ಸ್ವಲ್ಪ ಅನುಭವ ಇದ್ದಾರ್ತಲೇ ಮಾಡಿದೀವಲ್ ಸರ್. ಅವ್ರು ಯಾವ ತರ ಮಾಡ್ತಾರೆ ಗಾಡಿ ನೋಡ್ಬೇಕಾದ್ರೆ ಏನ್ ನೋಡ್ತಾರೆ ಫಸ್ಟ್, ಏನ್ ದಾಖಲಾತಿಗಳು ನೋಡ್ತಾರೆ ಅವನ್ನೆಲ್ಲ ಚೆಕ್ ಮಾಡ್ಕೊಂಡು, ಅದರಲ್ಲೇ ಒಂದು ಆ್ಯಪ್ ಬರುತ್ತೆ, ಅದ್ರ ಮೇಲೆ ಏನಾದ್ರು ಕೇಸಸ್ ಇರುತ್ತೆ ಏನೋ, ಈ ತರ ಎಲ್ಲ ಚೆಕ್ ಮಾಡ್ಕೊಂಡ್ಬಿಟ್ಟು ಎಲ್ಲಾ ಚೆಕ್ ಮಾಡ್ಕೊಂಡ್ಬಿಟ್ಟು. ಯಾರಾದ್ರೂ ನಿಮ್ಮ ಮೂಲಕ ಕಾರ್ ತಗೊಂಡ್ರೆ ತೊಂದ್ರೆ ಇಲ್ಲ? ಇಲ್ಲ, ನಾವೆಲ್ಲ ಅದನ್ನ ಚೆಕ್ ಮಾಡ್ಬಿಟ್ಟು ನಾವು ಕುಡಿತೀವಲ್ಲ, ಅವ್ರಿಗೆ ಯಾವ್ದೇ ತರ ದಾಖಲಾತಿಗಳೆಲ್ಲನೂ ಅವ್ರ ಹೆಸರಿಗೆ ಮಾಡಿ ಕೊಟ್ಬಿಡ್ತೇವೆ ಸರ್. ನಾವೇ ಮಾಡಿಕೊಡ್ತೀವಿ. ಇದು ನಿಮ್ಗೆ ಲಾಭದಾಯಕವಾಗಿದೆಯಾ? ಇದೆ ಸರ್, ಜೀವನ ನಡೀತಾ ಇದೆ. ನಡೀತಾ ಇದೆ, ನಡೀತಾ ಇದೆ. ಸೊ ನೀವು ಕೃಷಿ ಜೊತೆಗೆ ಇದೆಲ್ಲ ಬೇರೆ ಬೇರೆ ಮಾಡ್ತಾ? ಕೃಷಿ ನಿಮ್ಗೆ ಆಸಕ್ತಿಯಿಂದ ಇಟ್ಕೊಂಡಿರೋದ ಅಥವಾ ಅನಿವಾರ್ಯಕ್ಕಾಗಿ ಇಟ್ಕೊಂಡಿರೋದ? ಹೇಗೆ ಇಲ್ಲ ಸರ್, ಆಸಕ್ತಿಯಿಂದ. ಆಸಕ್ತಿಯಿಂದ. ಎಷ್ಟು ಎಕರೆ ಭೂಮಿ ಇತ್ತು? 2.5 ಎಕರೆ ಇದೆ ಸರ್. ಸೌಳು ಪ್ರದೇಶ ಸರ್, ಅದ ಸೌಳು ಭೂಮಿ. ಸೌಳು ಭೂಮಿನೇ ಅಂದ್ರೆ ಹೆಚ್ಚು ಏನ್ ಬೆಳಿಲಿಕ್ಕೆ ಆಗಲ್ಲ. ಅದನ್ನ ಯಾವ ತರ ಬೆಳಿಬೇಕಂತಂದ್ರೆ ಏನೆಲ್ಲ ಹಾಕಿದ್ರೆ ಆ ಭೂಮಿ ಬೆಳಿತದೆ ಅನ್ನೋದನ್ನ ನೋಡ್ಕೊಂಡು ನಮ್ಮ ಮೀರಿಕರಲ್ಲಿ ಹೇಳ್ತಾರೆ. ಇದನ್ನ ಇದೇ ಹಾಕಿದ್ರೆ ಬೆಳೆಯುತ್ತಿದೆ ಭೂಮಿ, ಇದೇ ತರ ಗೊಬ್ಬರ ಹಾಕ್ಬೇಕು, ಇದೇ ತರ ಇದ್ ಮಾಡ್ಬೇಕು ಅಂತ ಅವರೆಲ್ಲ. ಭೂಮಿ ಸೌಳಾಗದಕ್ಕೆ ಕಾರಣ ಏನು? ಅಲ್ಲಿ ಎಲ್ಲಾದ್ರೂ ಈ ತರ ಅಥವಾ ಇದೆ ಸರ್, ಇದೆ ಸರ್, ಕೆರೆ ಹಿಂದೆ ಇದೆ ಸರ್ ಭೂಮಿ. ಕೆರೆ ಹಿಂದೆ ನಮ್ಮ ಜಮೀನ್ ಪಕ್ಕನೆ, ರೋಡ್ ಪಕ್ಕನೆ ಗೌರ್ಮೆಂಟ್ ಲ್ಯಾಂಡ್ ಇದೆ ಸರ್, ಅದು ಫಾರೆಸ್ಟ್ ಏರಿಯಾ, ಅದರಿಂದ ಕೆರೆ. ಹಂಗಾಗಿನೇ ಸೌಳು ಭೂಮಿ ಅಂತ ಹೇಳಿ ಅವ್ ಕರೀತಾರೆ ಸರ್. ಅವ್ ಹಂಗೆ ಪೂರ್ವಿಕರಿಂದ ಬಂದಿರೋ ಭೂಮಿ ಅದು. ಏನ್ ಬೆಳಿತಾರೆ ನಿಮ್ ತಂದೆಯವರೆಲ್ಲ? ಏನ್ ಸರ್, ಅವಾಗೆಲ್ಲ ಕೆರೆ ನೀರ್ ಜಾಸ್ತಿ ಇರೋದು, ಮಳೆಗಾಲ ಜಾಸ್ತಿ ನೆಲ್ಲು ಕಬ್ಬು ಬೆಳಿತಿದ್ರು ಸರ್. ಅವಾಗೆಲ್ಲ ಹೌದು ಸರ್, ವರ್ಷಪೂರ್ತಿ ನೀರ ಸರ್ ಕಬ್ಬಿನ ಬೆಳೆ ಬರ್ತಾ ಇತ್ತು ನಮ್ಮ ತಾತವರು ನಮ್ಮ ತಂದೆಯವರು. ಒಂದ್ ಕಾಲಕ್ಕೆ ಹಂಪಪಟ್ಟಣ ಗ್ರಾಮ ಕಬ್ಬು ಬೆಳೆಗೆ ಹೆಚ್ಚು ಫೇಮಸ್. ಹೌದು ಸರ್, ಕಬ್ಬು ಬೆಲ್ಲ. ಹೌದು ಸರ್, ಗಾಣ ಆಗ್ತದೆ ಸರ್. ಅವತ್ತು ಇದರಲ್ಲಿ ಪಂಪ್ ಸೆಟ್ ಇರ್ಲಿಲ್ಲ, ವರ್ಷಪೂರ್ತಿ ನೀರ್ ಹರಿಯೋದು. ಹಂಗಾಗಿ ನಾವು ವರ್ಷದ ಪೀಕ್ ಮಾಡ್ಕೊಂಡು ಗಾಣ ಹಾಕ್ತಿದ್ರು ಸರ್. ಅವಾಗೆಲ್ಲ ಫ್ಯಾಕ್ಟ್ರಿಗಳಿಗೆ ಬಹಳ ಕಡಿಮೆ, ಅಲ್ಲೇ ಗಾಣ ಹಾಕೊಂಡು ಬೆಲ್ಲ ಮಾಡ್ತಿದ್ರು. ಬೆಲ್ಲ ಮಾರಾಟ ಮಾಡೋದು ಜಾಸ್ತಿ ಇಲ್ಲಿ. ಇಲ್ಲಿ ಬೆಲ್ಲ ತಯಾರು ಮಾಡೋದು. ಹೌದು ಸರ್, ನಮಗೆ ನೆನಪಿದೆ. ಈಗ ಅದು ನಿಂತೋಗಿದೆ. ಇವಾಗ ನಿಂತೋಗಿದೆ ಸರ್. ನಾವು ಒಂದ್ 3-4 ವರ್ಷ ನಾವು ಗಾಣ ಕಟ್ಟಿ ನಾವು ಎತ್ ಕಟ್ಟಿ ಆಡಿದೀವಿ ಸರ್. ಅಲ್ಲ, ನೆನಪಿದೆ ನಿಮ್ಗೆ? 3-4 ವರ್ಷ ಆಡಿದೀವಿ ಸರ್. ಈಗ ಯಾರು ಸಹಿತ ಗಾಣ ಇಲ್ಲ ಸರ್. ಇಲ್ಲ, ಇಲ್ಲಿಲ್ಲ ಸರ್. ಈಗ ಒಂದು ತಲೆಮಾರು ಅದನ್ನ ಆಶ್ರಯಿಸಿಕೊಂಡಿತ್ತು, ನಂತರ ಈಗ ನೀವು ಕೃಷಿಯಲ್ಲಿ ಹೆಚ್ಚಾಗಿ ತೊಡಗಿಕೊಂಡಾಗ್ಲಿಂದ ಏನೇನ್ ಬೆಳಿತಾ ಇದ್ರಿ ನೀವು ಸರ್? ಸ್ಟಾರ್ಟಿಂಗ್ ನಾವು ವ್ಯವಸಾಯ ಮಾಡಕ್ ಬಂದಾಗಿಂದ ಸರ್, ಇದು ಜೋಳ ಸರ್, ಊಟ ಮಾಡೋ ಜೋಳ. ಅದಾದ್ಮೇಲೆ ರಾಗಿ ಸರ್, ಮೆಕ್ಕೆಜೋಳ ಅಷ್ಟಕ್ಕೆ ಅಷ್ಟೇ ಅದು ಇದು ಬರಲ್ಲ ಸರ್. ರಾಗಿ ಜೋಳ ಬರಲ್ಲ ಅಷ್ಟು. ಇಲ್ಲ ಸರ್, ಅದು ನೀರು ಬಹಳ ಸೂಕ್ಷ್ಮ. ಅದು ಸೌಳು ನೀರಿಡು ಸ್ವಲ್ಪ ಎಡಸಾಗ್ಬಿಟ್ರೆ ಭೂಮಿ ಮಳೆ ಬಂದಿಲ್ಲ ಅಂತಂದ್ರೆ ಒಣಗೋಗ್ಬಿಡುತ್ತೆ ಸರ್. ಇದು ರಾಗಿ ಊಟದ ಜೋಳ ಏನೈತಲ್ಲ ಸರ್, ಅದು ಮಳೆ ಇಲ್ಲಂದ್ರೂ ಸ್ವಲ್ಪ ಸೌಳು ಭೂಮಿಗೆ ಹೊಂದಿಕೆ ಆಗುತ್ತೆ ಸರ್. ಅದು ಹಂಗಾಗಿನ ಈ ತರ ಮಾಡಿದ್ವಿ. ಈ ಮೊನ್ನೆನ ಒಂದ್ 5-7 ವರ್ಷದಿಂದ ಬೋರ್ವೆಲ್ ಹೊಡಿಸಿದ್ವಿ ಸರ್, ನೀರ್ ಚೆನ್ನಾಗಿ ಬಿತ್ತು. ಅವಾಗಿಂದನು ಈಗ ಒಂದ್ಸರಿ ಮೆಕ್ಕೆಜೋಳ ಹಾಕಿದ್ವಿ, ಅದು ಚೆನ್ನಾಗಿ ಬಂತು ಸರ್. ಅದು ಅಂದ್ರೆ ಈಗ ಸೌಳು ಮಣ್ಣನ್ನ ಒಂದಿಷ್ಟು ಪರಿವರ್ತನೆ ಮಾಡೋದಕ್ಕೆ ಏನಾದ್ರು ಪ್ರಯತ್ನ ಮಾಡಿದೀರಾ ಸರ್? ಮಾಡಿದ್ವಿ ಸರ್, ಬೇರೆ ಮಣ್ಣನ್ನ ಅದ್ರ ಜೊತೆ ಮಿಕ್ಸ್ ಮಾಡಿದ್ವಿ ಸರ್. ಬೇರೆ ಮಣ್ಣು ಅಂದ್ರೆ ಎಲ್ಲಿ? ಕೆರೆಯಿಂದ ಸರ್, ಕೆರೆಯಿಂದ ಸ್ವಲ್ಪ ಮಿಕ್ಸ್ ಮಾಡಿದ್ವಿ ಸರ್. ಕೆರೆಯಲ್ಲಿ ಹೂಳು ತೆಗಿತಾರೆ, ಹೂಳು ತೆಗಿತಾರ ಸರ್, ಅದೇ ಮಣ್ಣನ್ನ ಸೌಳಿಗೆ ಮಿಕ್ಸ್ ಮಾಡಿದ್ವಿ ಸರ್. ಮಿಕ್ಸ್ ಮಾಡಿ ಈಗ ಉಳಿದ ಇದ್ ಮಾಡ್ಕೊಂಡು ಮಾಡಿದ್ವಿ ಸರ್. ಆ ಮಣ್ಣಿನ ಗುಣಮಟ್ಟದಲ್ಲಿ ಏನಾದ್ರು ಸುಧಾರಣೆ ಆಗಿದೆಯಾ? ಆಗಿದೆ ಸರ್, ಆಗಿದೆ ಆಗಿದೆ. ಈ ಸೌಳು ಮಣ್ಣು ಅಂದ್ರೆ ಈಗ ನಿಮ್ಗೆ ಅವಾಗೂ ಇವಾಗ ಹೋಲಿಕೆ ಮಾಡಿದ್ರೆ ಇಳುವರಿಯಲ್ಲಿ ಹೆಚ್ಚು ಕಂಡು ಬಂದಿದ್ಯಾ? ಹೌದು ಸರ್, ಹೌದು. ನಾವೇನು ಈ ಮಣ್ಣನ್ನ ಹದ ಮಾಡಿ ಗೊಬ್ಬರ ಗಿಬ್ಬರ ಹಾಕಿ ಎಲ್ಲ ಮಾಡಿದ್ವಿ. ಮೊದಲೆಲ್ಲ ಇಳುವರಿ ಕಡಿಮೆ ಆಗ್ತಿತ್ತು. ಇಳುವರಿ ಕಡಿಮೆ ಸರ್, ಸೌಳು ಒಂದೊಂದ್ ಹತ್ರ ಬೆಳಿತಾನೆ ಇರ್ಲಿಲ್ಲ. ಹಾಗೆ ಚೆನ್ನಾಗಿರೋ ಭೂಮಿ ಸ್ವಲ್ಪ ಅಲ್ಲಿ ಏನಿತ್ತು ಅಂತಂದ್ರೆ ಆ ಪ್ರದೇಶ ಮಾತ್ರ ಚೆನ್ನಾಗಿ ಬೆಳೆಯುತ್ತೆ. ಅಂದ್ರೆ ನಿಮ್ಮ ಭೂಮಿ ನಿಮ್ಗೊಂದು ಸವಾಲ್ ಆಗಿತ್ತು ಅದು. ಹೌದು, ಈಗ ಸ್ವಲ್ಪ ಸುಧಾರಿಸಿ. ಪರವಾಗಿಲ್ಲ ಸರ್. ರಾಗಿ ಯಾವ ಕಾರಣಕ್ಕಾಗಿ ಬೆಳಿತೀರಿ ನೀವು? ರಾಗಿ ದನಗಳಿಗೆ ಮೇವು ಸರ್, ಒಂದು. ಎರಡನೇದು ಅದನ್ನ ಆ ಭೂಮಿಗೆ ಆ ರಾಗಿನೇ ಬಿಟ್ಕೊಂಡ್ರೆ ಅದು ಅನಿವಾರ್ಯ. ಅದಕ್ಕೆ ಅನಿವಾರ್ಯ, ಆ ಭೂಮಿಗೆ ಅನಿವಾರ್ಯ. ಅನಿವಾರ್ಯ ಸರ್, ಬೇರೆ ಬೆಳೆಗಳಿಗಿಂತ ಇದೇ ಅನಿವಾರ್ಯ. ಇದೇ ಅನಿವಾರ್ಯ ಸರ್. ಜೊತೆಗೆ ನಿಮ್ಮ ಮನೆ ಆಹಾರ ರಾಗಿನ? ಹೌದು ಸರ್, ರಾಗಿಯನ್ನ ಆಹಾರ ಬಳಕೆ ಮಾಡ್ಕೊಂಡು. ಹೌದು ಹೌದು. ಜೋಳ ರಾಗಿ ಇವೆರಡು ನಿಮ್ಮ ಮನೆಯ ನಿತ್ಯ ಬಳಕೆ? ನಿತ್ಯ ಬಳಕೆ ಸರ್. ಒಂದ್ ಟೈಮ್ ರಾಗಿ, ಒಂದಿನ ರಾಗಿ, ಒಂದಿನ ಜೋಳ, ಈ ತರ ಬಳಕೆ. ಈಗ ದನಕರುಗಳು ಇದಾವೆ? ಇದೆ ಸರ್, ಇದೆ. ಎಷ್ಟು ಇದಾವೆ? ಏನು ಆಕಳ ಇದೆ ಸರ್? 7 ಆಕಳ ಇದೆ ಸರ್. ಓಹೋ, ದೇಶಿ ಇವ ಅಥವಾ ಈಗ ಸರ್? 2 ಹೈನುಗಾರಿಕೆಗೋಸ್ಕರ ಮಾಡ್ತಾರಲ್ಲ? ಇಲ್ಲ ಸರ್, ಒಂದೇ ಇತ್ತು. ನಮ್ಮ ಇವರಿಗೆ ಬಳುವಳೆ ಕೊಟ್ಟಿದ್ರ ಅದನ್ನ, ಒಂದಿತ್ತು ನಿಮ್ ಮನೆಯವರಿಗೆ? ನಮ್ಮ ಮನೆಯವರಿಗೆ. ಅದನ್ನ ಈಗ ಸುಮಾರು ಒಂದು 7 ಆಕಳ ಇದೆ ಸರ್. ಅಂದ್ರೆ ಜವರಿ ಇದಾವು, ಹಂಗ ಮಿಶ್ರ ತಳಿ ಇದಾವೆ. ತವರು ಮನೆಯಿಂದ ತಂದಿದ್ದ? ಅವನೊಂದು ಕರು ಕೊಟ್ಟಿದ್ರು ಸರ್. ಸಂತತಿ ಬೆಳೆದಿದೆ? ಈಗ ಬೆಳೆದಿದೆ ಸರ್. ಅದರಿಂದ ಒಂದು 10 ಆಗಿದ್ದು ಸರ್. ಒಂದು 3 ಓರಿ ಕರೆದಿದ್ದು ಸರ್, ಕೊಟ್ಬಿಟ್ಟಿವೆ. ಹೈನುಗಾರಿಕೆ ನಿಮ್ಗೆ ಮಾರಾಟಕ್ಕಾಗಿದೆಯಾ ಸರ್? ಮತ್ತೆ ಹೆಚ್ಚಾದ್ರೆ ನಮ್ಮ ಮನೆಗಿಂತ ಹೆಚ್ಚು ಅದು ಇದಾಗ್ತೈತೆ ಅಂದ್ರೆ ನಾವು ಡೈರಿಗೆ ಹಾಕ್ತೀವಿ ಸರ್. ಅಂದ್ರೆ ಆಕಳು ಎಷ್ಟು ಲೀಟರ್ ಹಾಲು ಕೊಡುತ್ತೆ? ಸರ್? ಒಂದು ಆಕಳು ಬೆಳಿಗ್ಗೆ ಒಂದು 3 ಲೀಟರ್ ಕೊಡುತ್ತೆ, ಸಾಯಂಕಾಲ ಒಂದು 3 ಲೀಟರ್ ಕೊಡುತ್ತೆ ಸರ್. ಹ್ಮ್ ಹ್ಮ್. ಸೊ ದಿನಕ್ಕೆ ಒಂದು 7 ಲೀಟರ್ ಹೌದು ಸರ್ ಸಂಗ್ರಹ ಆಗುತ್ತೆ. ಆಗ್ತೈತೆ. ಅಂದ್ರೆ ಇವು ಅಂದ್ರೆ ಫ್ಯಾಟ್ ಅಂತಾರಲ್ಲ ಹಾಲಿಂದು, ಚೆನ್ನಾಗಿದೆಯಾ ಅಥವಾ ಹೇಗೆ ಸರ್? ಹಂಗೆ ಅದು ನಾವ್ ಹೆಂಗ ಮೇವ್ ಹಾಕ್ತಿವಿ, ಯಾವ ಮೇವ್ ತಿಂತಾವ ಅನ್ನೋದ್ರ ಮೇಲೆ ಅವು ಫ್ಯಾಟ್ ಬರೋದು. ನಾವೇನು ಹೇಳ್ತಾರೆ ಈಗ ಅದನ್ನ ಇದನ್ ಕೊಡ್ಬೇಕು, ಅವ್ರ ಏನ ಕೊಡ್ತಾರೆ ಹಾಕ್ಬೇಕಂದ್ರೆ ಹಾಕಿ ನೋಡಿದ್ವಿ ಬರ್ತಾವ ಒಂದ್ಸರಿ ಒಂದ್ಸರಿ. ಹಂಗ ನಾವ್ ಯಾವ ತರ ಮೇವ್ ಹಾಕ್ತಿವಿ, ಯಾವ್ದು ಮೇವ್ ತಿನ್ಸ್ತೀವಿ, ಯಾವ್ದು ನೀರ್ ಇದ್ ಮಾಡ್ತೀವಲ್ಲ ಅದ್ರ ಮೇಲೆ ತಾಲು. ನುಗ್ಗೆ ಅದೇ ಭೂಮಿಯಲ್ಲಿ ಬೆಳಿತಾ ಇದ್ರ? ಅದೇ ಭೂಮಿಯಲ್ಲಿ ಬೆಳಿತಾ ಇದೀವಿ. ಅಂದ್ರೆ ಈ ಸೌಳು ಮಣ್ಣು ಇತ್ತು, ಅದು ಸ್ವಲ್ಪ ಬೇರೆ ಬೆಳೆಗಳಿಗೆ ಹೊಂದಾಣಿಕೆ ಆಗಲ್ಲ ಅಂತ ಹೇಳ್ತಿದ್ರಿ ನೀವು. ಹೌದು. ಆದ್ರೆ ನುಗ್ಗೆಗೆ ಹೊಂದಾಣಿಕೆ ಆಗಿದೆಯಾ? ಆಗಿದೆ. ಅಂದ್ರೆ ಇವಾಗ ನಾವು ಬೇರೆ ಕಡೆಯಿಂದ ಕೆರೆಯಿಂದ ಮಣ್ಣು ಹುಡ್ಸಿ ಅದನ್ನೆಲ್ಲ ಮಿಶ್ರಣ ಮಾಡಿದೀವಿ ಸರ್. ಮಿಶ್ರಣ ಮಾಡಿ ಆ ಒಂದು ಲೈನ್ ಬೆಡ್ ಏರ್ಸಿ ಗೊಬ್ಬರ ಹಾಕಿ ಚೆನ್ನಾಗಿ ಅದ ಬೀಜ ಇಟ್ಟು ಡ್ರಿಪ್ ಮಾಡಿ ಈ ತರ ಸಿಸ್ಟಮ್ ಬೆಡ್ ಸಿಸ್ಟಮ್ ದಳಂಬರಿಗೆ ಆತರ ಬೆಡ್ ಮಾಡ್ತಾರ, ಆ ತರ ಮಾಡಿ ಬೀಜ ಹಾಕಿ ಗೊಬ್ಬರ ಹಾಕಿ ಡ್ರಿಪ್ ಹಾಕಿದೀವಿ ಸರ್. ಅತಿ ಹೆಚ್ಚು ಮಳೆ ಬಂದ್ರೆ ಅವೆಲ್ಲ ಗಿಡ ಬೇರ್ ಕೊಳಿತೈತೆ ಅಂತ ಹೇಳಿ ಬೆಡ್ ಹಾಕಿದೆ ಸರ್. ಸೌಳಿಗೆ ನೀರ್ ಜಾಸ್ತಿ ನಿಂತು ಬಿಟ್ರೆ ಬೇರು ಕೊಳಿತೈತೆ ಸರ್, ಅದು ಅಂದ್ರೆ ಹುಳ ಕಡಿಯುತ್ತೆ. ಹಂಗಾಗಿ ನಾವು ಬೆಡ್ ಹೊಡೆದಾಗಿಂದ ಒಳ್ಳೆ ಇಳುವರಿ ಒಳ್ಳೆ. ಈಗ ನುಗ್ಗೆ ಬೆಳಿಲಿಕ್ಕೆ ಯಾವಾಗಿಂದ ಶುರು ಮಾಡಿದ್ರಿ ಸರ್? ಈಗ 6ನೇ ವರ್ಷ ಸರ್. 6ನೇ ವರ್ಷ ಅಂದ್ರೆ 6 ವರ್ಷದಿಂದಲೂ ನೀವು ಅದರ ಬೆಳೆ ತಗೊಳ್ತಾನೆ ಇದ್ರಿ? ಹೌದು ಸರ್, ಹೌದು ಕಂಟಿನ್ಯೂ. ಎಷ್ಟು ಎಕರೆ ಹಾಕಿದ್ರಿ ನುಗ್ಗೆ ಸರ್? ನಾವು 1.5 ಎಕರೆ ಹಾಕಿದ್ವಿ. ಎಷ್ಟು ಬರ್ತದೆ ಇಳುವರಿ? ಇಳುವರಿ ಸರ್ ಅದು ಕ್ವಿಂಟಲ್ ಏನ ನಾವು ಲೆಕ್ಕ ಇಟ್ಟಿರಲ್ಲ, ಬಟ್ ಹಂಗೆ ಹೋಗ್ತಾ ಇರುತ್ತೆ ಮಾರ್ಕೆಟಿಂಗ್. ಶಿವಮೊಗ್ಗ ಹೋಗುತ್ತೆ. ಅದೇನು ರೆಗ್ಯುಲರ್ ದಿನ ಬಿಡಿಸ್ತಾ ಇರ್ತೀರಾ ಅಥವಾ? ವಾರದಲ್ಲಿ ಒಂದ್ಸರಿ ಸರ್. ಒಂದು ಸಲ? ಹ್ಞೂ ಸರ್. ಯಾವ ವಾರ ಅದು ಹೆಚ್ಚಾಗಿ ಸರ್? ನಾವು ಯಾವ ವಾರನಾದ್ರೂ ಮಾಡ್ಬೋದು. ನಮ್ಗೆ ಏನಂತಾರ ಆ ಸೈಜ್ ಆ ತರ ಆಗುತ್ತೆ. ಬಿಸಿಲು ಅತಿ ಹೆಚ್ಚು ಬಿಸಿಲಾದ್ರೆ ಸೈಜ್ ಬೇಗ ಬರುತ್ತೆ, ಅಂದ್ರೆ ವಾರದ ಒಳಗೆ ಬರುತ್ತೆ. ಈ ತರ ಕ್ಲೈಮೇಟ್ ಕೂಲ್ ಇತ್ತಂದ್ರೆ ಸ್ವಲ್ಪ ನಿಧಾನ ಬೇಕು, 12 ದಿನ 13 ದಿನ ಟೈಮ್ ತಗೊಳ್. ವಾರದಾಗ 2 ದಿನ ಅಂತ ಬಿಡಿಸ್ತಾರೆ? 15 ದಿನದಲ್ಲಿ 2 ದಿನ ಮಾಡ್ತೀವಿ. ವಾರಕ್ಕೊಂದ್ಸಲ? ವಾರಕ್ಕೊಂದ್ಸಲ ಮಾಡ್ತೀವಿ. ಎಷ್ಟು ಮಾರ್ಕೆಟ್ ಹೋಗ್ತದೆ ವಾರಕ್ಕೊಂದ್ಸಲ? ವಾರಕ್ಕೊಂದ್ಸಲ ಅಂತಂದ್ರೆ ಸರ್ ಇಳುವರಿ ಸ್ಟಾರ್ಟಿಂಗ್ ಅದು ನವೆಂಬರ್ ಡಿಸೆಂಬರ್ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್. ನವೆಂಬರ್ ಡಿಸೆಂಬರ್ ಅಲ್ಲಿ ಇಳುವರಿ ಕಡಿಮೆ ಇರುತ್ತೆ ಸರ್, ಏನ ಕ್ಲೈಮೇಟ್ ಕೂಲ್ ಇರುತ್ತೆ, ಮಳೆ ಬೇರೆ ಆಗಿರುತ್ತಲ್ಲ. ಜನವರಿಯಿಂದ ಫುಲ್ ಸ್ಟಾರ್ಟ್. ಜನವರಿಯಿಂದ ಕಡಿಮೆ ಅಂತಂದ್ರೂ 1.5 ಎಕರೆಗೆ ನಾವು 5-6 ಕ್ವಿಂಟಲ್ ಕೊಡ್ತೀವಿ ಸರ್. ಓಹೋ. ನವೆಂಬರ್ ಡಿಸೆಂಬರ್ ಜನವರಿಲೆ ರೇಟ್ ಇರುತ್ತೆ ಸರ್, ಅದು ಇಳುವರಿ ಕಡಿಮೆ ಇರುತ್ತೆ. ವಾರಕ್ಕೆ ಒಂದು 5-6 ಕ್ವಿಂಟಲ್ ಬರ್ತದ? ವಾರಕ್ಕೆ 5 ಕ್ವಿಂಟಲ್ ಬರ್ಸ. ಓಹೋ. ರೇಟ್ ಹೆಂಗ್ ಸಿಗುತ್ತೆ ನಿಮಗೆ ಸರ್? ಸ್ಟಾರ್ಟಿಂಗ್ 100 ರೂಪಾಯಿಂದ ಸಿಗುತ್ತೆ ಸರ್. ಆಮೇಲೆ ತಿರ್ಗಾ ಕಡಿಮೆ ಹಾಕ್ಯಂತ ಕೆಜಿಗೆ 100 ರೂಪಾಯಿ ಸಿಗುತ್ತೆ ಸರ್. ಓಹೋ. ಆಮೇಲೆ ನೆಕ್ಸ್ಟ್ ವಾರ ಅಷ್ಟೇ ಇರಲ್ಲ ಸರ್, ಅದು ಹಂಗೆ ಬಂದಂಗಲ್ಲ 5 ರೂಪಾಯಿ ಕೆಜಿನ ಆಗುತ್ತೆ ಸರ್. ಅದು ಯಾಕೆ ಹಿಂಗೆ ವ್ಯತ್ಯಾಸ ಆಗ್ತದೆ? ವ್ಯತ್ಯಾಸ ಏನಂತ ಸರ್, ಬಿಸಿಲು ಜಾಸ್ತಿ ಆದಂಗೆಲ್ಲ ಇಳುವರಿ ಜಾಸ್ತಿ ಬರುತ್ತೆ ಸರ್ ಅದು. ಓಹೋ. ಮಾರ್ಕೆಟಿಂಗ್ ಮಾಲ್ ಜಾಸ್ತಿ? ಮಾರ್ಕೆಟಿಂಗ್ ಮಾಲ್ ಜಾಸ್ತಿ ಹೋದಂಗೆಲ್ಲ ರೇಟ್ ಕಡಿಮೆ ಹಾಕಂತ ಬರುತ್ತೆ ಸರ್. ಬಟ್ ಈ ತಮಿಳ್ನಾಡು ಭಾಗ ಬರುತ್ತೆ ಸರ್, ಅದು ತಮಿಳ್ನಾಡು ಭಾಗ ಮಾಲ್ ಬಂತಂದ್ರೆ ಅಲ್ಲಿದು ಮಾಲ್ ಬರ್ತದೆ. ಅಲ್ಲಿಂದನು ಶಿವಮೊಗ್ಗ ಬೆಂಗಳೂರು ಇಲ್ಲೆಲ್ಲ ಬರುತ್ತೆ ಸರ್. ನಮ್ದು ಡೈರೆಕ್ಟ್ ಶಿವಮೊಗ್ಗ ಹೋಗುತ್ತೆ ಸರ್. ಡೈರೆಕ್ಟ್ ಶಿವಮೊಗ್ಗ ಹೋಗುತ್ತೆ. ಖರೀದಿದಾರರು ಅಲ್ಲಿದ್ದಾರೆ, ಅಲ್ಲಿಂದ ಇಲ್ಲಿ ಬಂದು ಇಲ್ಲಿನೇ ತೂಕ ಮಾಡ್ಕೊಂಡು ತಗೊಂಡೋಗ್ಬಿಡ್ತಾರೆ. ಅಂದ್ರೆ ಈಗ ಕಟಾವ್ ಮಾಡುವ ವಿಧಾನಗಳು ಏನು, ಅದು ಅವರೇ ಬಿಡಿಸ್ಕೊಳ್ತಾರ? ನಾವೇ ಬಿಡಿಸಿ ಒಂದತ್ರ ಇದ್ ಜಮಾ ಮಾಡಿ ಚೀಲಕ್ ತುಂಬಿ ಅದು ಏನ್ ಸ್ವಲ್ಪ ಬಾಡ್ಬಾರ್ದಂತ ಒಂಚೂರು ನೀರು ಇದ್ ಮಾಡ್ತೀವಿ, ಯಾಕಂದ್ರೆ ಹೋಗೋ ಅಷ್ಟೊತ್ತಿಗೆ ಇದಾಗ್ತದೆ. ಒಂಚೂರು ಇದ್ ಮಾಡಿ ನೆಳ್ಳಿಗೆ ಇಟ್ಬಿಡ್ತೀವಿ ಸರ್. ಅಲ್ಲೇ ಪೇಮೆಂಟ್ ಸರ್? ಪೇಮೆಂಟ್ ಹೋದ್ಮೇಲೆ 2 ದಿನಕ್ಕೆ ಹಾಕ್ತಾರೆ. ಅವತ್ತಿಂದ ನಂಗೆ ಇದೆ, ನಂಬಿಕೆ ಇದೆ, ಅವ್ರು ಒಳ್ಳೆ ನಂಬಿಕೋಸ್ತರ ಕೊಡ್ತಾರೆ. ಕೆಲವು ಜನರಿಗೆ ರೈತರಿಗೆ ಅಡ್ವಾನ್ಸ್ ಕೊಟ್ಟಾರ ಅವರು. ಓ ಹಾಗೆ. ಹಾಗೆ. ಸೊ ಅಲ್ಲಿ ಅವರು ಬೇರೆ ಬೇರೆ ಮಾರ್ಕೊಂತಾರೆ ಸರ್. ಅವ್ರು ಮಾರಿದ್ರೆ ಬಿಟ್ರೆ ನಮಗೆ ಇಲ್ಲಿ ಕ್ಯಾಶ್ ಕೊಟ್ಬಿಡ್ತಾರೆ. ಕ್ಯಾಶ್ ಕೊಡ್ತಾರೆ, ಫೋನ್ ಪೇ ಇಲ್ಲ ಅಕೌಂಟ್ ತ್ರೋ ಅಂತಾರೆ. ವಾರಕ್ಕೆ ಎಷ್ಟು ಆದಾಯ ನುಗ್ಗೆ ಗಿಡದಿಂದ ಅಂತ ಸರ್? ನಮಗೆ 8-9 ಸಾವಿರ ಒಂದು ವಾರಕ್ಕೆ. ಒಂದು ವಾರಕ್ಕೆ 20 ಸಾವಿರ ಬರುತ್ತೆ ಕೆಲವೊಮ್ಮೆ. ಕೆಲವೊಮ್ಮೆ ರೇಟ್ ಇದ್ರೆ, ರೇಟ್ ಕಡಿಮೆ ಆದಾಗ ಮಾತ್ರ 8-9 ಸಾವಿರಕ್ಕೆ ದೋಖ ಇಲ್ಲ. ಇಲ್ಲ ಸರ್, ಇಲ್ಲ. ಚಂದ್ರಪುರ, ಈಗ ನಿಮ್ಗೆ ಏನ್ ಅನಿಸ್ತಾ ಇದೆ, ಈಗ ಕೃಷಿಯಲ್ಲಿ ಸುಧಾರಣೆ ಆಗಿದೀವಿ ಅಂತ ಅನಿಸ್ತಿದೆ ನಿಮ್ಗೆ? ಆಗಿದೀವಿ ಸರ್, 100%. ಈಗ ರೈತರು ಕೃಷಿ ಅಂದ್ರೇನೆ ಹತಾಶತನ ಅಥವಾ ಸಾಲ ಸೋಲ, 108 ಸಮಸ್ಯೆಗಳು, ಮಾರ್ಕೆಟ್ ರೇಟ್ ಇರಲ್ಲ, ಮತ್ತೆ ವಾತಾವರಣದ ವೈಪರೀತ್ಯಗಳು ಇವೆಲ್ಲ ಆಗ್ತಾ ಇರ್ತವೆ. ಅಂತದ್ರ ಮಧ್ಯೆ ತುಂಬಾ ರೈತ ಹತಾಶರಾಗ್ತಾ ಇದಾರೆ. ಸೊ ನಿಮ್ಮ ಪ್ರಕಾರ ವಾಸ್ತವದಲ್ಲಿ ರೈತರು ಈ ಸಮಸ್ಯೆಗಳಿಂದ ಹೊರಗ್ ಬರಬೇಕು ಅಂದ್ರೆ ಏನ್ ದಾರಿಗಳು ಸೂಕ್ತ ಅಂತ? ಸೂಕ್ತ ದಾರಿಗಳು, ಇವತ್ತು ಏನು ಬೆಳೆ ನಾವು ಬೆಳಿತೀವಲ್ಲ, ಈ ಒಂದು ಕ್ಲೈಮೇಟ್ಗೆ ಈ ವಾತಾವರಣಕ್ಕೆ ಯಾವ ಬೆಳೆ ಹಾಕಿದ್ರೆ ಸೂಕ್ತ ಅನ್ನೋದು ಒಂದು ಮಾರ್ಗ ಇಟ್ಕೊಂಡು ಆ ಬೆಳೆಗಳನ್ನ ಈ ಕ್ಲೈಮೇಟ್ಗೆ ಹೊಂದ್ಕೊಳ್ಳೋ ತರ ನಾವು ಬೆಳೆಗಳನ್ನ ಬೆಳ್ಕಂತ ಬರ್ಬೇಕು ಸರ್. ಈಗ ನುಗ್ಗಿ ನಿಮಗೆ ಲಾಭದಾಯಕವಾಗಿದೆ ಇದೆ ಸರ್, ಇದು ಹಾಗೆ ಕಂಟಿನ್ಯೂ ಇರ್ತದ? ಕಂಟಿನ್ಯೂ ಇರುತ್ತೆ ಸರ್, ಕಂಟಿನ್ಯೂ. ಈಗ 5ನೇ ವರ್ಷ ಸರ್, ಅಂದ್ರೆ 4ನೇ ಕುಳೆ ಸರ್ ಇದು. ಅಂದ್ರೆ ಒಂದ್ ಗಿಡದ ನಂತರ ಒಂದ್ ಗಿಡ ಮತ್ತೆ ಬೆಳಿತೇವೆ, ಕಟ್ ಮಾಡ್ತೀವಿ ಸರ್. ಅದು 1 ವರ್ಷಕ್ಕೆ 1 ಸರಿ ಸರ್, ಅದು 6 ತಿಂಗಳು ಕಂಟಿನ್ಯೂ ಇರುತ್ತೆ ಸರ್. ಅರೆ ಅದು 1 ವರ್ಷದ ಬೆಳೆ ಸರ್, ಅದು 6 ತಿಂಗಳವರೆಗೆ ಏನಿಲ್ಲ ಸರ್, ಕ್ಲೀನ್ ಮಾಡ್ಕೊಂತ ಸ್ಪ್ರೇ ಮಾಡ್ಕೊಂತ ಗೊಬ್ಬರ ಹಾಕ್ಯಂತ ನೀರ್ ಮುಟ್ಕೊಂಡು ಇರ್ಬೇಕು ಸರ್. ಅದಕ್ಕೆ ಬೇರೆ ಬೆಳೆಗಳಿಗೆ ಬರುವಂತ ಈ ಬೆಳೆಗೆ ಏನಾದ್ರು ರೋಗಗಳು? ರೋಗ ಜಾಸ್ತಿ ಇದೆ ಸರ್. ಇದಕ್ಕೆ ಏನೇನು ಇರುತ್ತೆ ಸರ್? ಇದಕ್ಕೆ ಜಿಗಿ ಅಂತ ಬರುತ್ತೆ, ಕರಿ ಜಿಗಿ ಬರುತ್ತೆ, ಬಿಳೆ ಹುಳು ಬರುತ್ತೆ, ಬಿಳೆ ಹುಳ ಎಲಿ ತಿನ್ನೋದು, ಕಾಯಿ ಒಳಗ ಹುಳ ಬರುತ್ತೆ. ತಿರ್ಗ ಅದಕ್ಕೆ ರೋಗ ಅಂತಂದ್ರೆ ಇದು ಯಾವ ತರದ ಅಂದ್ರೆ ಬ್ರೌನ್ ಕಲರ್ ಇದೆಯನ್ನ ಅಂದ್ರೆ ಒಂಥರ ಬಾಣದಿ ರೋಗ ಅಂತ ಹೇಳ್ತಾರೆ ಅವರು. ಆ ತರ ರೋಗಗಳು ಬರ್ತವೆ. ಯಾವ್ಯಾವ ಟೈಮಿಗೆ ಒಂಚೂರು ಒಂದ್ ಯಾವ್ದಾದ್ರು ಒಂದ್ ಗಿಡಕ್ ಆಗೈತೆ ಅದು ರೋಗ ಕಾಣಿಸ್ಕೊಂಡೈತೆ ಅಂದ್ರೆ ಹಿಂದೆಲೆ ಸ್ಪ್ರೇ ಮಾಡ್ಬೇಕು ಸರ್. ಅದು ಇಲ್ಲ ಅಂತಂದ್ರೆ 2 ದಿನ ಬಿಟ್ಕೊಂಡ್ರೆ ಹೊಲ ಅಷ್ಟು ತಗೊಂಡ್ಬಿಟ್ಟು ಇಲ್ಲಿ ಎಲ್ಲ ಉದ್ರಿ ಈ ತರ ಬಹಳ ಸೂಕ್ಷ್ಮ ಸರ್. ಅದಕ್ಕೆ ಅದಕ್ಕೆ ಕಳೆನಾಶಕ ಯೂಸ್ ಮಾಡಂಗಿಲ್ಲ, ಕಳೆನೆ ತೆಗಿಬೇಕು. ಸ್ವಲ್ಪ ಅತಿ ಹೆಚ್ಚು ಡೋಸ್ ಆಗಂಗಿಲ್ಲ ಅದಕ್ಕೆ ಔಷಧಿಗಳು. ಈಗ ಏನೋ 20 ml ಇರ್ತಾರ, 25 ಹಾಕೋಣ ರೋಗ ಜಾಸ್ತಿ ಐತೆ ಅಂತ ಹಾಕಂಗಿಲ್ಲ. ರೋಗಕ್ಕಿಂತ ಜಾಸ್ತಿ ಹಣ್ಣರ್ದು ಇಲ್ಲಿ ಉದುರಿತಾವ. ಬಹಳ ಸೂಕ್ಷ್ಮವಾಗಿ ಬೆಳೆಸ್ಬೇಕು ಸರ್ ಅದನ್ನ. ಅಂದ್ರೆ ಕಳೆ ನಿರ್ವಹಣೆ ಯಾವಾಗ ಯಾವಾಗ ಮಾಡ್ಬೇಕು, ಎಷ್ಟ್ ಸಲ ಮಾಡ್ತಾ ಇರ್ತೀರ? ನಾವು ಮಳೆಗಾಲ ಅತಿ ಹೆಚ್ಚು ಆದ್ರೆ ಹುಲ್ ಬಂದ್ಬಿಡ್ತೈತಲ್ಲ ಅವಾಗ ತೆಗಿಬೇಕು. ತೆಗದ್ಮೇಲೆ ಮತ್ ಮಳೆ ಕಡಿಮೆ ಆತಂದ್ರೆ ಅಲ್ಲಿಂದ ಏನ ತೆಗಿ ಅವಶ್ಯಕತೆ ಇರಲ್ಲ. ನಾವು ಡ್ರಿಪ್ ಆದ್ರಿಂದ ಕಳೆ ಕಡಿಮೆ ಬರ್ತೈತೆ ಸರ್. ಹನಿ ನೀರಾವರಿ ಅಲ್ಲ, ಹಂಗಾಗಿ ನಾ ಕಳೆ ಕಡಿಮೆ ಬರ್ತೈತೆ ಸರ್. ಅದಕ್ಕೆ ಗೊಬ್ಬರನೂ ಹಾಕ್ಬೇಕು ಸರ್, ಸರ್ಕಾರಿ ಗೊಬ್ಬರ ಹಾಕ್ತಿವಿ. ಸ್ಟಾರ್ಟಿಂಗ್ 1 ತಿಂಗಳಾದ ತಕ್ಷಣ ನಾವು ಈ ಗೊಬ್ಬರ ಅದು ಸಗಣಿ ಗೊಬ್ಬರ ಹಾಕ್ತೀವಿ, ಆ ಗೊಬ್ಬರ ಹಾಕ್ತಿವಿ. ಸ್ವಲ್ಪ ಅಂತಂತ ಹೂವು ಈಚಿ ಆ ಟೈಪ್ ಬಂದಾಗ ನಾವು ಸರ್ಕಾರಿ ಗೊಬ್ಬರ ರಾಸಾಯನಿಕ ಗೊಬ್ಬರ ಅದನ್ನ ಹಾಕ್ತೀವಿ. ಈಗ ನಿಮ್ಗೆ ನುಗ್ಗೆಕಾಯಿ ಬೆಳೆ ಲಾಭದಾಯಕ ಅಂತ ನಿಮ್ಗೆ ಅನ್ಸಿದೆ, ನಿಮ್ ಅನುಭವಕ್ಕೆ ಬಂದಿದೆ, ನಿಮ್ಮನ್ನ ನೋಡಿ ಯಾರಾದ್ರೂ ಅನುಕರಣೆ ಮಾಡುದು? ಈಗ ಚಂದ್ರಪ್ಪ ಅವರು ಆರ್ಥಿಕವಾಗಿ ಸುಧಾರಿಸಿದರೆ ಕೃಷಿಯಲ್ಲಿ, ನಾವು ಹಿಂಗೆ ಈ ದಾರಿಯಲ್ಲಿ ನಡಿಬೇಕು ಅಂತೇಳಿ ನಿಮ್ಮನ್ನ ಸಂದರ್ಶಿಸೋದು ಅಥವಾ ನಿಮ್ಮ ತೋಟ ನೋಡುದು ಇವೆಲ್ಲ ಪ್ರಕ್ರಿಯೆಗಳು ನಡೀತಾ ಇರ್ತದ? ಬರ್ತಾರೆ ಸರ್, ಬರ್ತಾರೆ. ಈಗ ಕೆಲವು ಬರೇ ಸಾಲ್ ಬಿಟ್ಟು ಬೀಜ ಊರಿ ಇದ್ ಮಾಡಿದಾರಲ್ಲ, ಅವು ಏನಂತಂದ್ರೆ ಅತಿ ಹೆಚ್ಚು ಮಳೆ ಆದ್ನಂದ್ರೆ ಆ ಹರಿ ನೀರ್ ನಿಂತ್ಕೊಂಡು ಅದು ಕೊಳಿತೈತೆ ಸರ್, ಅದ ಬೇರ್ ಕೊಳಿತೈತಿ. ನೀನು ಅಂತ ಸೌಳ್ ನೆಲ್ದಾಗ ಇವತ್ತಿಗೆ ಕಾಯ್ದೆ ಸರ್, ನಾನು ನಿನ್ನೆ 20 ಕೆಜಿ ಹರಿದಿದ್ದೀನಿ ಅಂದ್ರೆ ಇನ್ನ ಇವತ್ತಿಗೆ ಯಾರು ಬಂದಿಲ್ಲ ನಮ್ಮ ತಾಲೂಕ್ನಾಗ, ಆದ್ರೆ ನಾನು ನಿನ್ನೆ 20 ಕೆಜಿ ಹರಿದಿದ್ದೀನಿ ಸರ್. ಅಷ್ಟು ಇಳುವರಿ ಬಂದಿದೆ ಅಲ್ಲ, ನಿನ್ನೆ ಒಂದ್ 20 ಕೆಜಿ ಕಾಯಿ ಹರಿದು ಕಳಿಸಿದೀನಿ ಸರ್ ಮಾರ್ಕೆಟಿಗೆ ಬೆಳಗ್ಗೆ. ಎಲ್ರಿಗೂ ಆಶ್ಚರ್ಯ. ಹೆಂಗ ಇದ ಅಂತಂದ ಹೇಳಿ ಬಂದ್ ಕೇಳಿದವರಿಗೆ ನೋಡಿ ತಿಳ್ಕೊಂಡೋಗ್ಯಾರ ಸರ್. ನುಗ್ಗಿ ಹಾಕಿರೋದ್ ನೋಡಿ, ನಮ್ನೆ ಲಾಭ ನೋಡಿ, ನಮ್ಮ ಮಾವರು ಕೂಡ 4-5 ಎಕರೆ ಹಾಕಿ ಈಗ 4 ವರ್ಷದಿಂದ ಒಳ್ಳೆ ಬೆಳೆ ತೆಗೆದು ಅವ್ರು 1 ವರ್ಷಕ್ಕೆ 5-6 ಲಕ್ಷ ಬೆಳೆದಾರ 3 ಎಕರೆಗೆ. 3 ಎಕರೆಯಲ್ಲಿ ಖರ್ಚು ಕಡಿಮೆ ಸರ್. ಇದಕ್ಕೇನೋ ಒಳ್ಳೆ ಬೆಲೆ ಬಾಳ ಎಣ್ಣಿನಂತ ಏನಿಲ್ಲ ಸರ್, 350 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇದು 500 ಬೇಡ, 1000 ಅಂದ್ರೆ ಜಾಸ್ತಿ ಅದಕ್ಕೆ ಎಣ್ಣೆಗೆ. ನೀರು ಅಗತ್ಯ ಇದೆ ಇದಕ್ಕೆ. ಹೌದು ಸರ್. ಎಷ್ಟು ಪ್ರಮಾಣದಲ್ಲಿ ಯಾವಾಗ ನೀವು ಕೊಡ್ತಿರ್ತೀರ ಸರ್? ವಾರದಲ್ಲಿ 3 ದಿನ ನೀರ್ ಬಿಡ್ಬೇಕು ಸರ್. ಒಂದು ದಿನ 3-4 ತಾಸು ಹಂಗ ವಾರದಲ್ಲಿ 3 ದಿನ ಕೊಡ್ಬೇಕು ಡ್ರಿಪ್ ಮೂಲಕ. ಜಾಸ್ತಿ ಕಾಯಿ ಬಂತು ಒಳ್ಳೆ ಇಳುವರಿ ಇದೆ ಅಂತಂದಾಗ ನಾವೇನ್ ಮಾಡ್ಬೇಕಂದ್ರೆ ಸಾಲಿಗೆ ಬಿಡ್ಬೇಕು ಸರ್ ನೀರ್. ಕಾಯಿ ಜಾಸ್ತಿ ಇದ್ದಾಗೆಲ್ಲ ನೀರ್ ಜಾಸ್ತಿ ಬೇಕು, ನೀರ್ ಜಾಸ್ತಿ ಬೇಕು ಸರ್. ಅವಾಗ 15 ದಿನಕ್ಕೊಂದ್ಸರಿ ನಾವೇನ್ ಇದ್ರಲ್ಲಿ ಬಿಡ್ಬೇಕು ಸರ್, ಅದು ಸಾಲ್ ಮಾಡಿರ್ತೀವಲ್ಲ ಅದ್ರಲ್ಲಿ ಬಿಡ್ಬೇಕು. ಹೌದು. ಈಗ ನಿಮ್ಗೆ ಏನಾದ್ರೂ ತರಬೇತಿ ಬೇಕು, ನಾವು ಇನ್ನು ಏನಾದ್ರೂ ಹೊಸ ಹೊಸದನ್ನ ಮಾಡ್ಬೇಕು ಅಂತ ಅನ್ಸಿದ್ಯಾ, ಎಲ್ಲಾದ್ರೂ ತರಬೇತಿಗಳಿಗೆ ಹೋಗಿದ್ರ? ಹೇಗೆ ಅಲ್ಲಿ ಹೋಗಿದ್ವಿ ತರಬೇತಿಯಲ್ಲಿ, ನಾವು ನಮ್ಮ ಭೂಮಿಗೆ ನಾವು ಹೇಳ್ತೀವಿ ಫಸ್ಟ್ ಹೋದಾಗ ಈ ತರ ಭೂಮಿಲಿ ಇದ್ ಬೆಳಿಬೋದಾ ಅಂತ ಕೇಳ್ತೀವಿ. ಬೆಳಿಬೋದು, ಈ ತರ ಮಾಡ್ಬೇಕು ಖರ್ಚ ವೆಚ್ಚಗಳು ಅಂತಂದಾಗ ನಾವೇನ್ ಮಾಡಿದೀವಿ, ಖರ್ಚ ವೆಚ್ಚ ಮಾಡ್ತೀವಿ, ಭೂಮಿ ಬರ್ತೈತಿಲ್ಲ, ಈ ನಾವೀಗೇನ್ ಮಾಡಿದೀವಲ್ಲ ನಮ್ಗೆ ಅನುಕೂಲ ಆಗೈತಿ, ಆದ್ರೆ ಹಂಗೆ ಹೋಗ್ಬಿಡೋಣ ಅಂತ ಬಂದಿದೀವಿ. ನಾವು ತಿಳ್ಕೊಂಡಿದೀವಿ, ಕೇಳ್ತೀವಿ ಅವ್ರನ್ನ ಯಾತರ ಏನ್ ಮಾಡ್ಬೇಕು, ಯಾತರ ಬೆಳಿಬೇಕು ಅಂತೇಳಿ. ಈಗ ನಿಮ್ಮ ಕುಟುಂಬದ ಯಾರೆಲ್ಲ ಸದಸ್ಯರು ಏನೇನ್ ಕೆಲಸಗಳನ್ನ ಹಂಚ್ಕೊಳ್ತೀರಾ ನಿಮ್ಮ ತೋಟದಲ್ಲಿ? ನಮ್ ತಂದೆ, ನಮ್ ತಾಯಿ, ನಮ್ಮ ಮನೆಯವರು, ನನ್ ಮಕ್ಳು. ಮಕ್ಳು ಸ್ಕೂಲ್ಗೆ ಹೋಗ್ತಾರೆ, ಮನೆಯವ್ರು ಕೆಲಸ ಮಾಡೋದು, ಮನೆ ದನಗಳಿಗೆಲ್ಲ ಸ್ವಲ್ಪ ಸಗಣಿ ಬೆಳೆದು ಹಾಲು ಹಿಂಡೋದು ಅವ್ರದೇ ಕೆಲಸ. ನಮ್ದು ಎದ್ರೆ ದನಗಳು ಮೇವ್ ತಗೊಂಡ್ಬರ್ತೇವೆ ಸರ್ ಬೆಳಿಗ್ಗೆ, ಒಂದುವರೆ ಇಲ್ಲಿ ರೈತರ ಭೂಮಿಗಳಾಗ. ನಮಗಂತ ಏನೋ ಬಂದಿರಲ್ಲ, ನಮ್ದು ರೈತರ ಭೂಮಿಗಳಾಗ ಹೋಗಿ ಮೇವ್ ತಗೊಂಡ್ಬಂದು ಮನೇಲಿ ಹಾಕ್ತೀನಿ. ನಮ್ ತಂದೆ ನಮ್ ತಾಯಿ ದನಗಳು ಹಿಡ್ಕೊಂಡು ತೋಟಕ್ಕೆ ಹೋಗ್ತಾರೆ, ಅವರೇ ನೋಡ್ತಾರೆ ನುಗ್ಗೆ ಇದನ್ನ. ನಮ್ಗೇನ್ ಕೆಲಸ ಕಾರ್ಯ ಮಾಡ್ಬೇಕು ಅಲ್ಲಿ ಹೋಗಿ ನಾವು ಮಾಡಿಸ್ತೀವಿ. ನುಗ್ಗೆ ಬೆಳೆಯೋದ್ರಿಂದ ಹೆಚ್ಚು ಶ್ರಮ ಇಲ್ಲ ಇಲ್ಲ ಸರ್, ಒಬ್ಬರೇ ಇದ್ರೆ ಸಾಕು, ಮ್ಯಾನೇಜ್ ಮಾಡ್ಬೋದು ಸರ್. ನಾಲ್ಕು ಎಕರೆ ಮಾಡಿದ್ರೆ ಒಬ್ಬರೇ ಮೇಂಟೇನ್ ಮಾಡ್ತಾರೆ, ಮ್ಯಾನೇಜ್ ಮಾಡ್ಬೋದು ಮಾಡ್ಬೋದು ಸರ್. ಯಾವ್ಯಾವ ಸಮಯದಲ್ಲಿ ಕೂಲಿಕಾರರ ಅಗತ್ಯತೆ ಬೀಳ್ತದೆ? ಕೂಲಿಕಾರರ ಅಗತ್ಯತೆ ನಾವು ಕಳೆ ತೆಗೆಸ್ಬೇಕು, ಇಲ್ಲ ಅದು ಪೂರ್ತಿ ಇದೆ ಅಂದ್ರೆ ಕೆತ್ತಿಸ್ಬೇಕು ಸೈಡ್. ನಾ ಬೆಡ್ ಹಾಕಿದ್ವಿ ಸಪೋಸ್ ಕಳೆ ತೆಗಿಯಕ್ ಬರಲ್ಲ, ಕೆತ್ತಿಸ್ಬೇಕು. ಕಳೆ ತೆಗೆಯೋ ಸಮಯದಲ್ಲಿ ಬೇಕು ಸರ್, ಗೊಬ್ಬರ ಹಾಕೋ ಸಮಯದಲ್ಲಿ ಬೇಕು, ಔಷಧಿ ಸ್ಪ್ರೇ ಮಾಡ್ಬೇಕಾದ್ರೆ ಇಬ್ರು ಬೇಕು. ಕಟಾವ್ ಮಾಡ್ಬೇಕಾದ್ರೆ ನಮ್ದು ಎಷ್ಟು ಹೊಲ ಐತೆ ಅದ್ರ ಲೆಕ್ಕಾಚಾರದ ಮೇಲೆ ನಾವು ಲೇಬರ್ಗಳು ಮಾಡ್ಕೋಬೇಕಾಗ್ತದೆ. ಕಟಾವ್ ಮಾಡ್ತೀವಲ್ಲ ಸರ್ ಆ ಸಮಯದಲ್ಲಿ, ಅವಾಗ ಜಾಸ್ತಿ ನುಗ್ಗಿ ನಾವೇನು ಕಟಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡ್ತೀವಲ್ಲ ಸರ್, ಅವಾಗ ಮೂರಿಂದ ನಾಲ್ಕು ಜನ ಬೇಕು, ನಮ್ಮ ಮನೆಯವ್ರೊಂದು ಮೂರಿಂದ ನಾಲ್ಕು ಜನ. ನೀವು ಮನೆಯವರೇ ಮಾಡಿದ್ರೆ? ಮನೆಯವರೊಂದು ನಾಲ್ಕು ಜನ ಮಾಡ್ತೀವಿ ಸರ್ ನಾವು. ಆ ಬಂದಾಗ ನಾಲ್ಕು ಜನ ಹರಿತಾರೆ, ಒಂದಿಬ್ರು ತಗೊಂಡ್ಬಂದು ಹಾಕ್ತಾರೆ, ಒಂದಿಬ್ರು ಪ್ಯಾಕ್ ಮಾಡ್ತೀವಿ ಸರ್. ನಿಮ್ಗೆ ಅಂದ್ರೆ ತೋಟಗಾರಿಕೆ ಬೆಳೆ ಇದು ನುಗ್ಗೆ, ಆಕ್ಚುಲಿ ಇಲಾಖೆಯಿಂದ ಸರ್ಕಾರದಿಂದ ಯಾವ್ಯಾವ ರೀತಿಯ ಅನುದಾನ ಸಹಕಾರಗಳನ್ನ ನೀವು ತಗೊಳ್ತಾ ಇದ್ದೀರಿ ಸರ್? ನಾವು ಯಾವ್ದು ತಗೊಂಡಿಲ್ಲ. ಯಾಕೆ ತಗೊಂಡಿಲ್ಲ ಅಂತಂದ್ರೆ, ತಗೊಳಕ್ಕೆ ನಮ್ ತಾತನ ಹೆಸರಲ್ಲಿ ಭೂಮಿ, ಈಗ ತಗೊಂಡಿದೀವಿ ಅಂತ ಹೇಳಕ್ಕೆ ಬರಲ್ಲ. ಈ ವರ್ಷ ಏನೋ ಮಾಡಿಸಿದೀವಿ ನಮ್ ತಂದೆಯವ್ರ ಹೆಸರಲ್ಲಿ, ಇನ್ ಮುಂದೆ ತಗೋಬೇಕಂತ. ಒಳ್ಳೇದು ಚಂದ್ರಪ್ಪ ಅವರೇ, ನಮ್ಮ ಕಿಸಾನ್ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಇದುವರೆಗೂ ವಿಶೇಷವಾಗಿ ಸವಳು ಭೂಮಿಯನ್ನ ಪರಿವರ್ತನೆ ಮಾಡಿಕೊಂಡು ಕೃಷಿ ಮಾಡ್ತಾ ಲಾಭದಾಯಕವಾಗಿರ್ತಕ್ಕಂಥ ನುಗ್ಗೆ ಬೆಳೆಯನ್ನ ಹಾಕೊಂಡು ಇಷ್ಟು ಆರ್ಥಿಕವಾಗಿ ಸುಸ್ಥಿರವಾಗಿರ್ತಕ್ಕಂಥ ಜೀವನವನ್ನು ಕಂಡುಕೊಂಡಿದ್ದೀರಿ, ಈ ಎಲ್ಲ ಅನುಭವಗಳನ್ನು ಹಂಚಿಕೊಂಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ನುಗ್ಗೆ ಬೆಳೆ ಅನುಭವ ಕುರಿತು ಹಗರಿಬೊಮ್ಮನಹಳ್ಳಿ ತಾಲೂಕು ಹಂಪಾಪಟ್ಟಣ ಗ್ರಾಮದ ಚಂದ್ರಪ್ಪ ಶಿಗೇನಹಳ್ಳಿ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಿಸಿದವರು ಸೋಮೇಶ್ ಉಪ್ಪಾರ್. ಈಗ ಕೃಷಿ ಗೀತೆಗಳನ್ನು ಕೇಳಿ. ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಸಾಕಷ್ಟು ಸೇರಿಸಬೇಕು, ಸಾರಜನಕ ಸಾಕಷ್ಟು ಸೇರಿಸಬೇಕು. ನೆಲವನ್ನು ಫಲವತ್ತು ಮಾಡಬೇಕು, ನೆಲವನ್ನು ಫಲವತ್ತು ಮಾಡಬೇಕು. ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ ಕೊಟ್ಟು ರೈತರು ಕೇಳಬೇಕು. ಬಿಳಿ ಕಸವ ಕಿತ್ತೊಗೆಯಲು ದಾರಿಗಳು ಹಲವು, ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಎಚ್ಚರಿಕೆಯಿಂದ ಅವುಗಳನ್ನು ಬಳಸಲೇಬೇಕು. ಹತ್ತಿಯ ಬಿಡದೆ ಬಿತ್ತಬೇಕು, ಹೆಂಗ ಮಲ್ಲಿಗೆಯ ಹತೋಟಿ ಮಾಡಬೇಕು, ಲಕ್ಷ